ಪ್ರಕಾಶ್ ಬಸವಂತಪ್ಪ ವಿಜಾಪುರ್ ಅವರ ಸಾವಯವ ಹೈನುಗಾರಿಕೆಯ ಅನುಭವಗಳು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಕಾಶ್ ವಿಜಯಪುರ ಅಂತೇಳಿ ಇವರು ಡೈರಿ ಫಾರ್ಮಿಂಗ್ ಅಂದ್ರೆ ಹೈನುಗಾರಿಕೆಯಲ್ಲಿ ತೊಡಗಿದ್ದಾರೆ. ವಿಶೇಷವಾಗಿ ನಿಮಗೆಲ್ಲ ಆಶ್ಚರ್ಯ ಆಗಬಹುದು, ಸಾವಯವ ಕೃಷಿ ಕೇಳ್ತತ್ರ, ಆದ್ರೆ ಸಾವಯವ ಹೈನುಗಾರಿಕೆ ಅನ್ನೋದು ಬಹಳ ಅದ್ಭುತವಾದಂತ ಕೃಷಿ ಅಂತ ಹೇಳ್ಬಹುದು. ಪ್ರಕಾಶ್ ಅವರು ಸುಮಾರು ವರ್ಷದಿಂದ ಹೈನುಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಇವರು ಹುಬ್ಬಳ್ಳಿ ತಾಲೂಕಿನ ಕುಸುಗಲ್ ಗ್ರಾಮದ ರೈತರು. ಹೈನುಗಾರಿಕೆಯಲ್ಲಿ ತಮ್ಮದೇ ಆದಂತ ಸಾಧನೆಯನ್ನ ಮಾಡ್ತಾ ತಮ್ಮದೇ ಆದ ಹಾಲಿನ ಬ್ರ್ಯಾಂಡು, ಬೆಣ್ಣೆ, ಮೊಸರು, ಮಜ್ಜಿಗೆ, ಹೀಗೆ ಹಲವಾರು ಉತ್ಪನ್ನಗಳನ್ನ ತಮ್ಮದೇ ಒಂದು ಬ್ರ್ಯಾಂಡ್ನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಮತ್ತು ಒಳ್ಳೆ ರೀತಿಯಿಂದ ಹಲವಾರು ಜನರಿಗೆ ಮಾದರಿಯಾಗಿದ್ದಾರೆ. ಹಲವಾರು ಜನ ಇವರ ಒಂದು ಹೈನುಗಾರಿಕೆ ಫಾರ್ಮಿಗೆ ಬಂದು ವಿಸಿಟ್ ಮಾಡಿ ಸಾಕಷ್ಟು ಒಂದು ಅನುಭವವನ್ನ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಅವರು ಅವರ ಹೈನುಗಾರಿಕೆ ಅನುಭವಗಳನ್ನ ನಮ್ಮ ಜಿಲ್ಲೆಯ ರೈತರೊಂದಿಗೆ ಹಂಚ್ಕೋತಾ ಇದ್ದಾರೆ. ನಮಸ್ಕಾರ ಪ್ರಕಾಶ್ ಅವರೇ. ನಮಸ್ಕಾರ ಸರ್. ಹೇಳಿ ಪ್ರಕಾಶ್ ಅವರೇ, ತಾವು ಹೈನುಗಾರಿಕೆಯನ್ನ ಮೊದಲಿಂದಲೂ ನಿಮ್ಗೆ ಅನುಭವ ಇತ್ತ ಅಥವಾ ಹೈನುಗಾರಿಕೆಗೆ ಬಂದ ಕಾರಣಗಳೇನು, ಯಾಕೆ ಹೈನುಗಾರಿಕೆ ಪ್ರಾರಂಭ ಮಾಡಿದ್ರಿ ತಾವು? ಎಲ್ಲರಿಗೂ ನಮಸ್ಕಾರಗಳು. ನಾನು ಹೈನುಗಾರಿಕೆಗೆ ಬರಲು ಕಾರಣ ಏನಂದ್ರೆ, ನನ್ನ ತಂದೆ ತಾಯಿ ಇಬ್ಬರು ಟೀಚರ್ಸ್. ನಂತರ ನಾನು ಶಾಲಾ ದಿನಗಳಲ್ಲಿ ಆವಾಗಿನ ಕಾಲಕ್ಕೆ ಗಿರಣಿಗೆ ಹೋದಾಗ ಒಂದು ಅರ್ಧ ಗಂಟೆ ಒಂದ್ ಗಂಟೆ ನಿಲ್ಬೇಕಾಗಿತ್ತು. ಅವಾಗ ಆ ಗಿರಣಿಯವರು ಒಂದು 50 ಹಸು ಸಾಕಿದ್ರು. ಉಳ್ಕಿದ ಟೈಮ್ ನಾನು ಹೋಗಿ ನೋಡಿ ನಿಂತುಕೊಂಡು ನೋಡ್ತಾ ನನಗೆ ಅದರ ಹವ್ಯಾಸ ಬೆಳೀತು. ಹೀಗಾಗಿ ನಾನು ಬಿಕಾಂದಾಗಿದ್ದಾಗ ನಮ್ಮ ಹುಬ್ಳಿ ಹತ್ರ 9 ಕಿಲೋಮೀಟರ್ ದಲ್ಲಿ ಕುಸುಗಲ್ ಗ್ರಾಮ ನಮ್ದು, ಅಲ್ಲಿ ನಮ್ದು ಜಮೀನ್ ಇದೆ 15 ಎಕರೆ. ಅಲ್ಲಿ ಹೋಗಿ ಬೋರ್ ಹೊಡಿಸ್ತು ಬಿಕಾಂದಾಗಿದ್ದಾಗ. ನಂತರ ಒಂದು ಹಸು ತಗೊಂಬಂದು ನಾನು ಪ್ರಯತ್ನ ಮಾಡಿದೆ ಹೈನುಗಾರಿಕೆ ಮಾಡಬೇಕು ಅಂತ ಹೇಳಿ. ಅವಾಗ ಒಂದ್ ಹಸುವಿನಿಂದ ಸ್ಟಾರ್ಟ್ ಆಯ್ತು. ಮುಂದೆ ನಾನು PLD ಬ್ಯಾಂಕಿಗೆ ಹೋಗಿ ಲೋನ್ ಕೇಳಿದೆ. ಅವಾಗ ನೀ ಬಿಕಾಂ ಹೋದಾಗ ತಿಪ್ಪ ಮತ್ ನೀ ದನ ಹೆಂಗ್ ಕಾಯ್ತಿ ಅಂತ ಕೇಳಿದ್ರು. ಮತ್ ನೆಕ್ಸ್ಟ್ ಡೇ ನಾ ಮತ್ತೆ ಹೋದೆ. ಹೋಗಿ ರೂಟ್ ಸೆಟ್ ಟ್ರೈನಿಂಗ್ ಸೆಂಟರ್ ಅಲ್ಲಿ ನಾನು SSLC ಇದ್ದಾಗ ಟ್ರೈನಿಂಗ್ ತಗೊಂಡಿದ್ದೆ. ಆ ಸರ್ಟಿಫಿಕೇಟ್ ತಗೊಂಡು ಟೇಬಲ್ ಮೇಲೆ ಇಟ್ಟಾಗ ಅವರು ಒಂದು ಅನ್ಲಿಲ್ಲ, ಎರಡು ಅನ್ಲಿಲ್ಲ, ಎಷ್ಟ್ ಬೇಕಪ್ಪ ನಿನಗೆ ಅಂತ ಕೇಳಿದ್ರು. ಅವಾಗ 1.5 ಲಕ್ಷ ಸಾಕ್ರಿ ನನಗೆ ಅಂತ ಹೇಳಿದೆ. ಅವರು 1.5 ಲಕ್ಷ ಸ್ಯಾಂಕ್ಷನ್ ಮಾಡಿದ್ರು. ಮತ್ತೆ ನಮ್ಮ ತಂದೆ ತಾಯಿ ಕೂಡ ನನಗೆ 1.5 ಲಕ್ಷ ಕೊಟ್ರು. ಸುಮಾರು ನಾನು ಹೇಳ್ತಾ ಇರೋದು ಇವಾಗ 30 ವರ್ಷದ ಹಿಂದಿನ ಮಾತು. ಆಮೇಲೆ ನಾನು ಮೊದ್ಲು 5 ಹಸು ತಂದೆ, ನಂತರ 6 ತಿಂಗಳು ಬಿಟ್ಟು 5 ಹಸು ತಂದೆ. ಹೀಗೆ ನಂದು ಹೈನುಗಾರಿಕೆ ಪ್ರಾರಂಭವಾಯ್ತು. ಮುಂದೆ ನಾನು ಹೈನುಗಾರಿಕೆ ಮಾಡ್ತಾ ಮಾಡ್ತಾ ಇವಾಗ ಒಂದು 5-6 ವರ್ಷದ ಕೆಳಗಡೆ ನಮಗೆಲ್ಲ ಗೊತ್ತಿರುವ ಹಾಗೆ ತೀವ್ರ ಬರಗಾಲ ಬಂತು. ಆವಾಗ ನಾನು ಹೈನುಗಾರಿಕೆ ಮಾಡಕ್ಕೆ ನನಗೆ ಬಹಳ ತ್ರಾಸ ಆಯ್ತು. ಆವಾಗ ನಾನು ಹೊರಗಿನ ದೇಶದವರು ಅಂದ್ರೆ ಬ್ರಾಜಿಲ್ ಮತ್ತು ಡೆನ್ಮಾರ್ಕ್ ದವರು ಹೈನುಗಾರಿಕೆಗೆ ಯೋಗ್ಯವಾದ ಪ್ರೋಟೀನ್ ಯುಕ್ತವಾದ ಆಹಾರ ಯಾವ್ದು ಹಾಕ್ತಾರ ಅಂತ ಹೇಳಿ ನಾನು ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡಿದೆ. ಅವಾಗ ನನಗೆ ಕಂಡು ಬಂದಿದ್ದು ಹೈಡ್ರೋಪೋನಿಕ್ ಅಂತ. ನಮ್ಮ ರೈತರ ಭಾಷೆಯಲ್ಲಿ ಹೇಳಬೇಕಂದ್ರೆ ಮಣ್ಣಿಲ್ಲದೆ ಮೇವು ಬೆಳೆಯುವ ಪದ್ಧತಿ. ಈ ಪದ್ಧತಿಯಲ್ಲಿ ಸುಮಾರು ಆ ದೇಶದವರು ಅಂದ್ರೆ ಏರ್ ಕಂಡೀಷನ್ ದಲ್ಲಿ ಬೆಳೀತಿದ್ರು, ಬಟ್ ನಮಗ ಅದನ್ನ ಬೆಳ್ಕೊಳಕ್ ಆಗ್ಲಿಲ್ಲ. ಯಾಕಂದ್ರೆ 1,000 ಟ್ರೇದ್ ಮಾಡ್ಕೊಂಡಿದ್ದೆ ನಾನು. ಅದನ್ನ ಮಾಡ್ಕೋಬೇಕಂದ್ರೆ ಸುಮಾರು 25-30 ಲಕ್ಷ ರೂಪಾಯಿ ಖರ್ಚಾಗ್ತಿತ್ತು. ಬಟ್ ನಾನು ಅದನ್ನ ಸರಳೀಕರಿಸಿ ಕಟಿಗೆ ಸ್ಟ್ರಕ್ಚರ್ ನಲ್ಲಿ ಬಾಂಬು ಮತ್ತು ನೀಲಗಿರಿ ಎಳಿ ಆಮೇಲೆ ಪೈಪ್ ಲೈನ್ ಎಲ್ಲಾ ಮಾಡಿಕೊಂಡು ನಾನು ಸುಮಾರು 1,20,000 ಮಾಡಿಕೊಂಡೆ. ಮುಂದೆ ಇವಾಗ 1,000 ಟ್ರೇದಲ್ಲಿ ಬೆಳೀತಾ ಇದ್ದೇನೆ. ನಾವು ಹೈಡ್ರೋಪೋನಿಕ್ ನಲ್ಲಿ ಗೋವಿನ ಜೋಳ, ಹೆಸರು, ಕಡ್ಲಿ ಮತ್ತು ಹುರುಳಿಕಾಳು ಆಮೇಲೆ ಬಾರ್ಲಿ ಇನ್ನಿತರೆ ಧಾನ್ಯ ಬೆಳಿಬಹುದು. ಅಂದ್ರೆ ಜೋಳ ಮಾತ್ರ ಬೆಳೆಯೋಕ ಆಗಲ್ಲ, ಯಾಕಂದ್ರೆ ಜೋಳ ಕಹಿ ಆಗುತ್ತೆ ಬೆಳೆದ್ರೆ. ಸುಮಾರು 12 ದಿವಸದ ಪ್ರೊಸೆಸ್ ಇದು. ಆಮೇಲೆ ನಾನು ಬೆಳೆಯಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಅದರಲ್ಲಿ ಸಕ್ಸಸ್ ಕೂಡ ಆದೆ. ಮುಂದೆ ನಮಗೆ ಈ ಪ್ರೋಟೀನ್ ಯುಕ್ತವಾದ ಆಹಾರ ಬಹಳಷ್ಟು ಜನ ಬಂದು ನೋಡ್ತಾ ಇದ್ದಾರೆ ಸರ್. ಸುಮಾರು ನಮ್ಮಲ್ಲಿ ಒಂದು 50,000 ಜನ ವಿಸಿಟ್ ಮಾಡಿದ್ದಾರೆ. ಇದಲ್ಲದೆ ಸುಮಾರು 19 ರಾಜ್ಯಗಳ ನಬಾರ್ಡ್ ಆಫೀಸರ್ಸ್ ಭೇಟಿ ಕೊಟ್ಟಿದ್ದಾರೆ. ಇದಲ್ಲದೆ ಕೃಷಿ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಮತ್ತೆ ಕೃಷಿ ವಿದ್ಯಾರ್ಥಿಗಳು ಮತ್ತೆ ಹೈನುಗಾರಿಕೆ ಮಾಡುವವರು ಕೂಡ ಬಹಳಷ್ಟು ಜನ ಭೇಟಿ ಕೊಟ್ಟಿದ್ದಾರೆ ಸರ್. ಮತ್ತೆ ನಮ್ದು ನೋಡಿ ಸುಮಾರು ಒಂದು 20 ಪೇಪರ್ ನಲ್ಲಿ ಒಂದು ಆರ್ಟಿಕಲ್ ಬಂದಿದೆ, ಮತ್ತೆ ಸುಮಾರು ಒಂದು 15 ಟಿವಿಯಲ್ಲಿ ಕೂಡ ಬಂತು. ಪ್ರಕಾಶ್ ಅವರೇ, ತಮ್ದು ಈಗ ಸದ್ಯ ಎಷ್ಟು ಹಸುಗಳಿದಾವೆ, ಯಾವ ತಳಿ ಹಸುಗಳನ್ನು ಸಾಕಿದೀರಿ, ಜೊತೆಗೆ ಹಾಲು ಉತ್ಪಾದನೆ ಪ್ರತಿನಿತ್ಯ ಎಷ್ಟು ಆಗ್ತಾ ಇದೆ, ಹಾಲಿನ ಒಂದು ಮಾರಾಟ ವ್ಯವಸ್ಥೆಯನ್ನ ಹೇಗೆ ಮಾಡ್ಕೋತಾ ಇದ್ದೀರಿ? ನಾನು ಸುಮಾರು ಒಂದು 40 ಹಸುಗಳಿದೆ, ಜರ್ಸಿ, HF ಮತ್ತು ರೆಡ್ಡೇನ್. ಆಮೇಲೆ ನಾನು ಗೀರ್ ತಳಿ ಹಸುಗಳನ್ನು ಕೂಡ ಮೊದಲು ಸಾಕಿದ್ದೆ. ಇವಾಗ ಸುಮಾರು ನಮ್ ಕಡೆ 400 ಲೀಟರ್ ಹಾಲು ಬರ್ತಾ ಇದೆ, ಸುಮಾರು 10 ಎಮ್ಮೆ ಇದೆ, 40 ಆಕಳ ಮತ್ತು ಒಂದು 15 ಕರು ಇದೆ, ಆಮೇಲೆ ಒಂದು ಬೀಜ ಹೊರ ಇದೆ HF. ಇದರಲ್ಲಿ ನಾವು 400 ಲೀಟರ್ ಹಾಲಿನಲ್ಲಿ 120 ಲೀಟರ್ ನಮ್ದೇ ಆದ ಬ್ರ್ಯಾಂಡ್ ಮಾಡಿದ್ದೇವೆ, ನಿಸರ್ಗ ಅಂತ ಹೇಳಿ. ಅದು ಸಾವಯವ ಹಾಲು. ಸಾವಯವ ಹಾಲು ಅಂದ್ರೆ ಏನಂದ್ರೆ, ಜವಾರಿ ಆಕಳ ಸಾಕಿದ್ರಷ್ಟೇ ಸಾವಯವ ಹಾಲು ಬರುತ್ತೆ ಅಂತ ತಿಳ್ಕೊಂಡಿರ್ತಾರೆ ಜನರು. ಬಟ್ ನಾನು ಹೇಗೆ ಅದನ್ನ ಮಾರ್ಪಾಡಾಗಿ ಮಾಡಿದ್ದೇನೆ ಅಂದ್ರೆ, ಹಾಲು ನಾವು ಸುಮಾರು ಒಂದು 25-30 ಐಟಮ್ಸ್ ಅಂದ್ರೆ ಆಹಾರ ಪದಾರ್ಥ, ಉದಾಹರಣೆಗೆ ಮೆಂತೆಕಾಳು, ಆಳ್ವಿ, ಅಜವಾನ, ಸಣ್ಣಿಪ್ಲಿ, ದೊಡ್ಡಿಪ್ಲಿ, ಶತಾವರಿ ಬೇರು, ಅಶ್ವಗಂಧ ಬೇರು, ಬಳ್ಳೊಳ್ಳಿ, ಅರಿಶಿನ ಪುಡಿ, ಇಂಗು ಪುಡಿ, ಈ ತರಹದ ಒಂದು 28 ಐಟಮ್ ನಾವು ಸ್ವಲ್ಪ ಪ್ರಮಾಣದಲ್ಲಿ ನೀರಿನಲ್ಲಿ ಹಾಕಿ ಅದನ್ನ ಕುದಿಸಿ ಮತ್ತೆ ಅದನ್ನ ಆರಿದ ನಂತರ ಅದನ್ನ ಗ್ರೈಂಡರ್ ಮಾಡ್ತೇವೆ, ಅಂದ್ರೆ ಮಿಕ್ಸರ್ ಮಾಡ್ತೇವೆ. ಮಿಕ್ಸರ್ ಮಾಡಿದ ನಂತರ ಇತರೆ ದಾಣಿ ಮಿಶ್ರಣ ಅಂದ್ರೆ ಹತ್ತಿಕಾಳು ಹಿಂಡಿ, ಶೇಂಗಾ ಹಿಂಡಿ, ಗೋಧಿ ತೌಡು, ಕಡ್ಲಿ ನುಚ್ಚು, ಗೋವಿನ ಜೋಳದ ನುಚ್ಚು, ಈ ತರಹದ ಒಂದು 15 ಐಟಮ್ ನಲ್ಲಿ ನಾವು ಅದನ್ನ ಹಾಕಿ ಮಿಕ್ಸ್ ಮಾಡಿ ಆಕಳು ಮತ್ತು ಎಮ್ಮೆಗಳಿಗೆ ತಿನ್ನಲು ಕೊಡುತ್ತೇವೆ. ಅದರ ತಕ್ಕ ಹಾಗೆ ಹಾಲು ಕೂಡ ಉತ್ಪಾದನೆ ಆಗುತ್ತದೆ. ಇದಕ್ಕೆ ನಾವು ನಿಸರ್ಗ ಅಂತ ಹೇಳಿ ಬ್ರ್ಯಾಂಡ್ ಮಾಡಿದ್ದೇವೆ ಹಾಲಿಂದು. ಅದು ಕೂಡ 120 ಲೀಟರ್ ಆಗುತ್ತೆ ಪ್ಯಾಕೆಟ್, 1/2 ಲೀಟರ್ ಮತ್ತು 1 ಲೀಟರ್ ನಲ್ಲಿ ತಯಾರಿಸ್ತೇವೆ. ಇದನ್ನ ನಾವು 50 ರೂಪಾಯಿ ಲೀಟರ್ ಆಕಳ ಹಾಲು ಮತ್ತೆ ಎಮ್ಮೆ ಹಾಲಿಗೆ 60 ರೂಪಾಯಿ ಲೀಟರ್ ಮಾಡಿದ್ದೇವೆ ಸರ್. ಇದರ ಹಾಲಿಂದ ಬೇರೆ ಉಪ ಉತ್ಪನ್ನಗಳನ್ನು ತಯಾರು ಮಾಡಿ ಮಾರ್ತಾ ಇದ್ರೆ ಹೇಗೆ? ಅದರಿಂದ ತಯಾರಾಗುವ ಇತರೆ ಉತ್ಪನ್ನಗಳು ಅಂದ್ರೆ, ನಮ್ಮಲ್ಲಿ ನಾವು ಮೊಸರು ಕೂಡ ಮಾಡ್ತೇವೆ. 1 ಲೀಟರ್ ಮೊಸರಿಗೆ ಸುಮಾರು 100 ರೂಪಾಯಿ ಲೀಟರ್ ಮೊಸರು ಮಾಡ್ತಾ ಇದ್ದೇನೆ. ಆಮೇಲೆ ಪನ್ನೀರ್ ಮಾಡ್ತಾ ಇದ್ದೇವೆ, ಅದು ಕೂಡ 400 ರೂಪಾಯಿ ಕೆಜಿ ಹೋಗುತ್ತೆ. ನಮ್ಮನೆಯಲ್ಲೇ ಸುಮಾರು ದಿವಸ ಒಂದು 5 ಕೆಜಿ ಪನ್ನೀರ್ ಹೋಗುತ್ತೆ ಮನೆಯಲ್ಲಿ, 1/2 ಕೆಜಿ, 1/2 ಕೆಜಿ ಹಿಂಗೆಲ್ಲ ಹೋಯ್ತಾರೆ ಜನರು. ಆ ನಂತರ ನಾವು ಬೆಣ್ಣೆ ಕೂಡ ಮಾಡ್ತೇವೆ, ಬೆಣ್ಣೆ 800 ರೂಪಾಯಿ ಕಿಲೋ ಮಾರ್ತೇವೆ. ಮತ್ತು ತುಪ್ಪ ರೆಡಿ ಮಾಡಿ ಅದನ್ನು ಕೂಡ 1,000 ರೂಪಾಯಿ ಕಿಲೋ ನಾವು ಮಾರ್ತಾ ಇದ್ದೇವೆ ಸರ್. ಆಮೇಲೆ ಖವಾ ಕೂಡ ಮಾಡ್ತೇವೆ, ಅದನ್ನು ಕೂಡ ನಾವು ಪ್ರತಿ ಕೆಜಿಗೆ 400 ರೂಪಾಯಿದಂತೆ ಮಾರ್ತಾ ಇದ್ದೇವೆ ಸರ್. ಪ್ರಕಾಶ್ ಅವರು, ತಾವು ಹೇಳಿದಾಗೆ ಸದ್ಯ 50 ಆಕಳುಗಳಿದಾವೆ ನಿಮ್ಮಲ್ಲಿ? ಹಾ ಸರ್. 50 ಆಕಳುಗಳು, 10 ಎಮ್ಮೆಗಳು, ಪ್ರತಿನಿತ್ಯ 400 ಲೀಟರ್ ಹಾಲು ಅಂದ್ರಲ್ಲ ತಾವು? ಹೌದ್ ಸರ್. 400 ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ, ಜೊತೆಗೆ ಸ್ವಂತ ನೀವೇ ಮಾರ್ಕೆಟಿಂಗ್ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀರಿ. ಈ ಒಂದು 50 ರಾಸುಗಳನ್ನ, ಕರುಗಳನ್ನ ನಿರ್ವಹಣೆ ಮಾಡ್ಲಿಕ್ಕೆ ಎಷ್ಟು ಕ್ಷೇತ್ರ ಇದೆ ತಮ್ದು? ನೀರಾವರಿ ಕ್ಷೇತ್ರ, ಮೇವಿನ ಉತ್ಪಾದನೆ ಹೇಗ್ ಮಾಡ್ತಾ ಇದ್ದೀರಿ, ಒಣ ಮೇವನ್ನ ಹೇಗೆ ಶೇಖರಣೆ ಮಾಡಿ ಇಡ್ತಾ ಇದ್ದೀರಿ, ಜೊತೆಗೆ ಏನು ತಾವ್ ಹೇಳಿದ್ರಿ ಈಗ ಮಣ್ಣು ಇರ್ಲಾರ್ದಂತ ಒಂದು ಏನು ಹೈಡ್ರೋಪೋನಿಕ್ಸ್ ಅನ್ನ ಬೆಳೆದು ರಾಸುಗಳಿಗೆ ಪ್ರೋಟೀನ್ ಯುಕ್ತ ಆಹಾರವನ್ನ ಕೊಡ್ತಾ ಇದ್ದೀರಿ. ಹಾ ಸರ್. ಇದನ್ನೆಲ್ಲ ನಿರ್ವಹಣೆ ಮಾಡ್ಲಿಕ್ಕೆ ಜನ ಹೇಗೆ ಮಾಡ್ತಾ ಇದ್ದಿರ್ತಾವ, ಎಷ್ಟ್ ಜನ ಇದಾರೆ ನಮ್ಮಲ್ಲಿ? ನೋಡಿ ಸರ್, 4 ಎಕರೆ ಜಮೀನದು ನೀರಾವರಿ ಇದೆ, ಬೋರ್ವೆಲ್ ಇದೆ, ಅದು ಅಷ್ಟು ಇದು ಇಲ್ಲ, ಯೋಗ್ಯವಾದದ್ದು. ಸೌಳ್ ನೀರಿದೆ, ಬಟ್ ಅದರಲ್ಲಿ ನಾವು ಇದನ್ನ ಮಾಡ್ತಾ ಇದ್ದೇವೆ ಜಮೀನು. ಅದರಲ್ಲಿ ನಾವು ಗೋವಿನ ಜೋಳ ಹಾಕ್ತೇವೆ, ಅದು 80-90 ದಿವಸ ಆದ ನಂತರ ತನೆ ಸಮೇತ ಕಟ್ ಮಾಡಿ ಹಾಕ್ತೇವೆ. ಅದು ಜಾಸ್ತಿ ಇದ್ರೆ ಅಂದ್ರೆ ಬೇರೆ ಕಡೆ ಒಂದು 11 ಎಕರೆ ಇದೆ, ಅದು ಎಲ್ಲಾ ಹಾಕಿದಾಗ ನಾವು ಹಾಲ್ಗಾಳ್ ಇದ್ದಾಗ ತೆನೆ ಸಮೇತ ಅದನ್ನ ಕಟ್ ಮಾಡಿ ಒಂದ್ ದಿವಸ ನೆಲಕ್ಕೆ ಹಾಕಿ ಆ ನಂತರ ಅದನ್ನ ಚಾಪ್ ಕಟ್ರಲೆ ಮಷಿನ್ಲೆ ಚಾಪ್ ಕಟರ್ ಮಾಡಿ 1 ಟನ್ ಇಂದ ಸಾಯಿಲೇಜ್ ಬ್ಯಾಗ್ ತಗೊಂಡು ಅದರೊಳಗೆ ರಸಮೇವ್ ಮಾಡ್ತೇವೆ. ಸುಮಾರು ನಾವು ಒಂದು 60 ಬ್ಯಾಗ್ ಅಂದ್ರೆ ಸುಮಾರು 60 ಟನ್ ಸಾಯಿಲೇಜ್ ಮಾಡಿ ಇಟ್ಟುಕೊಂಡಿರ್ತೇವೆ. 40 ದಿವಸದ ನಂತರ ಅದನ್ನ ತೆಗೆದು ಮೇಯಿಸ್ತೇವೆ. ಆಮೇಲೆ ಇದು ಹೈಡ್ರೋಪೋನಿಕ್, ನಾವು ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಸುಮಾರು ಒಂದು 60 ಟ್ರೇ ಹಾಕ್ತೇವೆ ಬೆಳಿಗ್ಗೆ ಸಾಯಂಕಾಲ. ಎಷ್ಟು ಒಂದೊಂದು ರಾಸಿಗೆ ಎಷ್ಟು ಕೊಡ್ತೀರ ಹೈಡ್ರೋಪೋನಿಕ್ಸ್ ಮೇವನ್ನ? ಒಂದೊಂದು ರಾಸಿಗೆ ಸುಮಾರು 1 ಟ್ರೇ ಒಂದ್ ದಿವಸಕ್ಕೆ ಕೊಡ್ತೇವೆ ಸರ್. ಎಷ್ಟು ಒಂದು ಟ್ರೇ ದಲ್ಲಿ? 1 ಕೆಜಿ ಆಗತ್ತ ಒಂದ್ ಟ್ರೇ ಅಂದ್ರೆ? ಒಂದು ಟ್ರೇ ದಲ್ಲಿ ಸರ್ 1/2 ಕೆಜಿ ಒಣಗಿದ ಕಾಳು ನಾವು ಪ್ರೊಸೆಸ್ ಅಂದ್ರೆ ಹೇಗೆ ಅಂದ್ರೆ, 1/2 ಕೆಜಿ ಒಣಗಿದ ಕಾಳುಗಳನ್ನ ತೆಗೆದುಕೊಂಡು ಅದನ್ನ ಸ್ವಚ್ಛಾಗಿ ತೊಳೆದು ನಂತರ ಒಂದು ದಿವಸ ನೀರಿನಲ್ಲಿ ನೆನೆ ಇಟ್ಟು ಆ ನಂತರ 48 ಗಂಟೆಗಳ ಕಾಲ ಅಂದ್ರೆ 2 ದಿನ ಅದನ್ನ ಚೀಲದಲ್ಲಿ ಕಟ್ಟಿಡ್ತೇವೆ. ಆ ನಂತರ ಟ್ರೇಕ್ ಹಾಕ್ತೇವೆ. ಟ್ರೇಕ್ ಹೇಗಿರ್ತವೆ ಅಂದ್ರೆ ಅದರಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರ್ತವೆ. ಸುಮಾರು 1 ಫೂಟ್ ಅಗಲ, 1.5 ಫೂಟ್ ಉದ್ದ ಟ್ರೇ ಇರುತ್ತೆ, 4 ಇಂಚ್ ಎತ್ತರ ಇರುತ್ತೆ. ಇದರಲ್ಲಿ ಸುಮಾರು ಒಂದು ಕನಿಷ್ಠ ಅಂದ್ರು 40-50 ತೂತುಗಳಿರ್ತವೆ. ಅಂದ್ರೆ ಕಾಳುಗಳನ್ನ ನಾವು ಹಾಕಿದಾಗ ಅದು ಮೇಲಿನಿಂದ ನೀರ್ ನಾವು ಫಾಗ್ ಮಾಡಿದಾಗ, ಫಾಗ್ ಮೀನ್ಸ್ ಇವಾಗ ನಾವು ಸ್ಪ್ರೇ ಪಂಪ್ಲೆ ಸ್ಪ್ರೇ ಮಾಡಿದಾಗ ಅದು ಮೇಲಿನಿಂದ ನೀರು ಹೊಡೆದಾಗ ಕೆಳಗಾಸಿ ನೀರು ಸರಾಗವಾಗಿ ಹರಿಬೇಕು. ಅಂದ್ರೆ ನಾವು ಹೇಗ್ ಮಾಡಿದೇವೆ ಅಂದ್ರೆ ಒಂದು 7 ಫೂಟ್ ಅಗಲ, 70 ಫೂಟ್ ಉದ್ದ ಅಂದು 5 ಪಾರ್ಟ್ ಮಾಡ್ಕೊಂಡಿದ್ದೇವೆ ಸ್ಟೆಪ್ ಬೈ ಸ್ಟೆಪ್. ಅದನ್ನ ಅದರಲ್ಲಿ 1 ಸಾಲ್ಟ್ರೇ, ಆಮೇಲೆ ಪ್ರತಿ ಒಂದು ಸ್ಟೆಪ್ಗೆ 2 ಪೈಪ್ ಲೈನ್ ಓಡಿಸಿದ್ದೇವೆ. 16 mm ಪೈಪ್ ಲೈನ್ ಡ್ರಿಪ್ ಇರಿಗೇಷನ್ ಇರುತ್ತಲ್ಲ ಸರ್, ಅದರಲ್ಲೇ ಮಾಡಿದ್ದೇವೆ. ಪ್ರತಿ ಇದಕ್ಕೆ 2 ಪೈಪ್ ಲೈನ್ ಓಡಿಸಿದ್ದೇವೆ. ಪ್ರತಿ 18 ಇಂಚ್ಗೆ ಒಂದು ಫಾಗರ್ಸ್ ಜೋಡಿಸಿದ್ದೇವೆ. ಫಾಗರ್ಸ್ ಮೀನ್ಸ್ ನಾವು ಸ್ಪ್ರೇ ಪಂಪ್ಲೆ ಸ್ಪ್ರೇ ಮಾಡ್ತೇವಲ್ಲ ಸರ್, ಆ ಟೈಪ್ ಸ್ಪ್ರೇ ಆಗುತ್ತೆ ಅದು. ಪ್ರತಿ ಗಂಟೆಗೆ 40 ಸೆಕೆಂಡ್ ನೀರ್ ಸ್ಪ್ರೇ ಆಗುತ್ತೆ. ಅಂದ್ರೆ ಅದಕ್ಕೆ ಒಂದು ಟೈಮರ್ ಇಟ್ಟಿದ್ದೇವೆ, ಪ್ರತಿ ಗಂಟೆಗೆ 40 ಸೆಕೆಂಡ್ ಅದು ಆನ್ ಆಗುತ್ತೆ. ಪ್ರತಿ ಒಂದು ತಾಸಿಗೆ 40 ಸೆಕೆಂಡ್ ಸ್ಪ್ರೇ ಆದ ನಂತರ ಮತ್ತೆ ಆಫ್ ಆಗುತ್ತೆ. ದಿವಸದ ಸುಮಾರು ಬೆಳಿಗ್ಗೆ 7 ರಿಂದ ಸಾಯಂಕಾಲ 7 ಗಂಟೆ ಮಟ ಆಗುತ್ತೆ ಸರ್. ಅದು ಒಂದು ಸುಮಾರು ಒಂದು 5-6 ಸತೆ ಆಗುತ್ತೆ ಅದು. ಆಮೇಲೆ ಪ್ರತಿದಿನ ಸಾಯಂಕಾಲ ನಾವು ಎರೇಜ್ ಎಲ್ಲ 14 ಲೀಟರ್ ಎರೇಜ್ ಎಲ್ಲ ತೆಗೆದುಕೊಂಡು ಅದಕ್ಕೆ ಒಂದು ಸುಮಾರು ಒಂದು 20 ml ಬೇವಿನ ಎಣ್ಣೆ ಮತ್ತು ಒಂದು 50 ml ಲಿಕ್ವಿಡ್ ಕ್ಯಾಲ್ಸಿಯಂ, ಆಮೇಲೆ 50 ಗ್ರಾಮ್ ಮಿನರಲ್ ಮಿಕ್ಸ್ಚರ್, ಅಂದ್ರೆ ಇದು ಪಶುಗಳಿಗೆ ಹಾಕುವಂತ ಪ್ರೋಟೀನ್ ಯುಕ್ತವಾದ ಲಿಕ್ವಿಡ್ ಕ್ಯಾಲ್ಸಿಯಂ ಮತ್ತು ಅದು ಕ್ಯಾಲ್ಸಿಯಂ ಪೌಡರ್ ಸರ್. ಇದನ್ನ ನಾವು ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತೇವೆ ಸ್ಪ್ರೇ ಪಂಪ್ಲೆ, ಗೋವಿನ ಜೋಳದ ಬೆಳೆಗೆ ಟಾನಿಕ್ ಕೊಟ್ಟ ಹಾಗೆ. ಹೀಗೆ ಮಾಡಿದಾಗ ನಮಗೆ ಉತ್ತಮವಾದ ಫಲಿತಾಂಶ ಬರುತ್ತದೆ. 1/2 kg ಗೋವಿನ ಜೋಳದ ಕಾಳಿಗೆ ನಮಗೆ ಸುಮಾರು ಟ್ರೇಕ್ ಹಾಕಿದ ನಂತರ 9 ದಿನದ ನಂತರ ನಮಗೆ ಸುಮಾರು 3.5 kg 5 kg ಮಟ ಬರುತ್ತೆ ಮೇವು. ಸುಮಾರು 3 ಇಂಚ್ ದಪ್ಪ ಬೇರಿರುತ್ತೆ, ಅದೆಲ್ಲ ಕೆಳಗಡೆ ಹೆಣದ್ ಬಿಟ್ಟಿರುತ್ತೆ ಟ್ರೇದಲ್ಲಿ. ನಂತರ ಸುಮಾರು 9-10 ಇಂಚ್ ಎತ್ತರ ಆಗುತ್ತೆ ಸರ್. ಇದನ್ನ ತೆಗೆದು ನಾವು ಕಟ್ ಮಾಡಿ ಹಸುಗಳಿಗೆ ಮತ್ತು ಎಮ್ಮೆಗಳಿಗೆ ಹಾಕ್ತೇವೆ. ಇದನ್ನ ನಾವು ಆಡು ಕುರಿ ಮತ್ತು ಮೊಲಕ್ಕೆ ಕೂಡ ಹಾಕ್ಬಹುದು ಸರ್. ಎಷ್ಟು ಕೊಡ್ತೀರಿ ಒಂದ್ ರಾಸಿಗೆ ಅಂದಾಜಾಗಿ ಎಷ್ಟು ಇದನ್ನ ಕೊಡ್ತೀರಿ, ಎಷ್ಟು ಗ್ರಾಮ ಮೇವನ್ನ? ನಾವು ಸುಮಾರು ಒಂದು ಹಸುಗೆ ದನಗಳಿಗೆ ಒಂದು ದಿನಕ್ಕೆ ಸುಮಾರು 4-5 kg ಕೊಡ್ತೇವೆ ಸರ್. 4-5 kg ಹೌದು ಸರ್. ಇದರಿಂದ ಆಗುವ ಲಾಭಗಳು ಏನಂದ್ರೆ, ಇವಾಗ ಇದನ್ನ ಹಸಿ ಮೇವನ್ನ ನಾವು ವರ್ಷದ 12 ತಿಂಗಳನ್ನು ಪೂರೈಸಕ್ಕೆ ಆಗುತ್ತದೆ, ಮತ್ತೆ ಇದರಲ್ಲಿ 25-30% ಪ್ರೋಟೀನ್ ಅಂಶ ಇರುತ್ತದೆ. ಅಂದ್ರೆ ನಾವು ನಮ್ಮ ಹಳ್ಳಿಯ ಭಾಷೆಯಲ್ಲಿ ಹೇಳುವ ಹಾಗೆ ಶೇಂಗಾ ಹಿಂಡಿ ಹೆಂಗ್ ಹಾಕ್ತೇವೋ ಹಾಗೆ ಹಾಕಿದಂಗೆ. ಆಮೇಲೆ ನಾವು ಮನುಷ್ಯರು ಉಪಯೋಗ ಮಾಡ್ಬೇಕಂದ್ರೆ ನಾವು ಗೋಡಂಬಿ ಬದಾಮ್ ಮತ್ತು ಖರ್ಜೂರ ತಿಂತೇವಲ್ಲ ಹಾಗೆ ಅವಕ್ಕೆ ಪೂರೈಸಿದ ಹಾಗೆ ಆಗುತ್ತದೆ, ಪ್ರೋಟೀನ್ ಯುಕ್ತವಾದದ್ದು. ಇದರಿಂದ ಸರ್ ಹಾಲು ಕೂಡ ಬೆಳಿಗ್ಗೆ 1 ಲೀಟರ್ ಸಾಯಂಕಾಲ 1 ಲೀಟರ್ ಹಾಲು ಜಾಸ್ತಿ ಆಗುತ್ತದೆ. ಆಮೇಲೆ ಹಸುಗಳು ಅಥವಾ ಕರುಗಳು ಬೇಗ ಹೀಟಿಗೆ ಬರ್ತವೆ, ಅಂದ್ರೆ ಬೆದೆಗೆ ಬರ್ತವೆ ಮತ್ತು ಬೇಗ ಅವು ಗರ್ಭ ಧರಿಸ್ತವೆ. ಆಮೇಲೆ ಆಕಳು ಅಥವಾ ಎಮ್ಮೆ ಆಡು ಕುರಿ ಮೊಲ ದಷ್ಟಪುಷ್ಟವಾಗಿ ಇರ್ತವೆ ಸರ್. ನಿಮ್ಮ ಹೈನುಗಾರಿಕೆ ಒಂದು ಇದ್ರೊಳಗೆ ಎಷ್ಟು ಮಂದಿಗೆ ಉದ್ಯೋಗ ಅವಕಾಶ ಕೊಟ್ಟಿರಿ, ಎಷ್ಟು ಮಂದಿ ದುಡಿತಾ ಇದ್ದಾರೆ ನಿಮ್ ಜೊತೆ ಕೆಲಸಗಾರರು? ಕೆಲಸಗಾರರು ನಮ್ಮಲ್ಲಿ ಸರ್ ಇವಾಗ ಬಿಹಾರದವರು 3 ಜನ ಇದ್ದಾರೆ, ಆಮೇಲೆ ಲೋಕಲ್ 5 ಜನ ದುಡಿತಾರೆ ಸರ್. ಒಂದ್ 8 ಮಂದಿ ಸಾಕಂತೀರಿ ಈಗ 50-60 ಕರುಗಳು ಹಸುಗಳನ್ನ ನಿರ್ವಹಣೆ ಮಾಡ್ಲಿಕ್ಕೆ? ಹೌದು ಹೌದು ಸರ್. ಅವರು 3 ಜನ ಮಾತ್ರ ಒಳಗಡೆ ಮೇಂಟೈನ್ ಮಾಡ್ತಾರೆ ಸರ್, ಹಾಲು ಹಿಂಡುದು, ಮೈ ತೊಳೆದು, ಆಮೇಲೆ ಮೇವು ಹಾಕುದು, ಫೀಡ್ಸ್ ಹಾಕುದು, ಎಲ್ಲ ಬಹಳ ಸ್ವಚ್ಛತೆಯಿಂದ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಸರ್ ನಮ್ಮಲ್ಲಿ ಲೋಕಲ್ ಲೇಬರ್ ಆ ತರಹದ ಕೆಲಸ ಮಾಡುವುದಿಲ್ಲ. ಯಾಕಂದ್ರೆ ಒಂದು ವಾರಕ್ಕೆ ಸುಮಾರು 2 ಅವರದು ಸೂಟಿ ಆಗ್ಬಿಡುತ್ತೆ, ಇದು ನಮ್ದು ಹೈನುಗಾರಿಕೆ ಅಂದ್ರೆ 24/7. ಹೀಗಾಗಿ ಈ ಕೆಲಸಕ್ಕೆ ಯುಪಿ ಮತ್ತು ಬಿಹಾರದವರು ಯೋಗ್ಯ ಅಂತ ಹೇಳಿ ನಾ ಹೇಳಕ್ ಇಷ್ಟಪಡ್ತೇನೆ ಸರ್. ಈಗ ತಮ್ದು ಏನು ಒಂದು ಹೈನುಗಾರಿಕೆ ಇದೆ, ಹೈನುಗಾರಿಕೆಯಲ್ಲಿ ಒಂದು 60-70 ದನಗಳಾಗ್ತವೆ ಎಲ್ಲ ಕರೋದು ಸೇರಿ, ಎಷ್ಟು ಗೊಬ್ಬರ ಬರುತ್ತೆ ನಿಮ್ದು ಸಗಣಿ ಗೊಬ್ಬರ, ಏನೇನ್ ಮಾಡ್ತಾ ಇದ್ರಿ ಅದನ್ನ? ಸುಮಾರು ಸರ್ ನಾನು ಇದರಲ್ಲಿ ಎರೆಹುಳು ಗೊಬ್ಬರನು ಮಾಡ್ತೇನೆ. ಸುಮಾರು ನಾನು ಕನಿಷ್ಠ ಅಂದ್ರು 40-50 ಟನ್ ಗೊಬ್ಬರ ರೆಡಿ ಮಾಡ್ಕೊಳ್ತೇನೆ. ನಾನು 3 ವರ್ಷಕ್ಕೊಮ್ಮೆ ನಮ್ಮ ಹೊಲಕ್ಕೆ ಸಗಣಿ ಗೊಬ್ಬರ ಹಾಕ್ತೇವೆ. ಉಳ್ಕಿದ ಟೈಮ್ ನಾವು ಹೊರಗಡೆ ಮಾರ್ಲಿಕ್ಕೆ ಕೊಡ್ತೇವೆ. ಹೇಗೆ ರೇಟ್ ಅದು ಕೊಡ್ತಾ ಇದ್ರಿ ಗೊಬ್ಬರವನ್ನು? ಒಂದು ಟ್ರ್ಯಾಕ್ಟರ್ಗೆ ಸುಮಾರು 4,000 ರೂಪಾಯಿದಂತೆ ಕೊಡ್ತೇವೆ ನಾವು ಟ್ರ್ಯಾಕ್ಟರ್ಗೆ. ಒಂದು 80-90 ಟ್ರ್ಯಾಕ್ಟರ್ ರೆಡಿ ಆಗುತ್ತೆ ಸರ್ ಒಂದು ವರ್ಷಕ್ಕೆ. ಆಮೇಲೆ ನಾನು ಕೂಡ ಮನೆಯಲ್ಲೇನೆ, ನಮ್ದು ಹುಬ್ಳಿಯಲ್ಲಿ ಮನೆಯಲ್ಲಿ 1 ಕೆಜಿ ಎರೆಹುಳು ಗೊಬ್ಬರಕ್ಕೆ ನಾನು 20-25 ರೂಪಾಯಿ ಕಿಲೋ ಮಾರಕ್ ಕೊಡ್ತೇನೆ ಸರ್. ಎರೆಹುಳ ಗೊಬ್ಬರ ಉತ್ಪಾದನೆ ಮಾಡಿ ಅದನ್ನು ಸಹ ಮಾರ್ತಾ ಇದ್ದೀರಿ? ಹೌದ್ ಸರ್. ಆನಂತರ ನಮ್ಮ ಗೋಮೂತ್ರ ಕೂಡ ನಾನು ಸುಮಾರು 10-12,000 ಲೀಟರ್ ಮಾರಕ್ ಕೊಡ್ತೇನೆ. ಗೋಮೂತ್ರ ಅಂದ್ರೆ ಯಾವ್ದು ನಿಮ್ದು ತಳಿ ಗೋಮೂತ್ರ? ಅದು ಆಕಳು ಇಲ್ಲ, ಇದೇ ತಳಿ. ಬಟ್ ನಾವು ಹಾಕುವಂತ ಆಹಾರ ಪದಾರ್ಥದ ಮೇಲೆ ಅದು ಗೋಮೂತ್ರ ಕೂಡ ಉತ್ತಮ ಗುಣಮಟ್ಟದ್ದಾಗಿರ್ತದೆ. ಆಮೇಲೆ ಸರ್ ನಾವು ಸುಮಾರು ನಾವು ಹೊಲಗಳಿಗೆ ಕೂಡ ಉದಾಹರಣೆಗೆ ಹೆಸರು ಬೆಳೆಗೆ ಅಥವಾ ಮೆಣಸಿನಕಾಯಿ ಬೆಳೆಗೆ ಅಥವಾ ಹಿಂಗಾರಿ ಕಡ್ಲಿ ಬೆಳೆಗೆ ನಾವು ಗೋಮೂತ್ರ ಕೂಡ ಮಿಕ್ಸ್ ಮಾಡಿ ಬೆಳೆಗಳಿಗೆ ಸ್ಪ್ರೇ ಮಾಡ್ತೇವೆ. ಹೇಗಂದ್ರೆ ಸುಮಾರು 14 ಲೀಟರ್ ನೀರಿನಲ್ಲಿ ಸ್ಪ್ರೇ ಪಂಪ್ ನಲ್ಲಿ 14 ಲೀಟರ್ ಎರೆಹುಳು ಗೊಬ್ಬರದ ನೀರು, ಆನಂತರ 1/2 ಲೀಟರ್ ಗೋಮೂತ್ರ, ಆಮೇಲೆ 100 ml ಬೇವಿನ ಎಣ್ಣೆ, ಇದನ್ನ ಮಿಕ್ಸ್ ಮಾಡಿ ನಾವು ಬೆಳೆಗಳಿಗೆ ಸ್ಪ್ರೇ ಮಾಡುವುದರಿಂದ ಯಾವುದೇ ತರಹದ ಕಿಡಿ ಅಥವಾ ಚಿಟ್ಟೆ ಮಿಡತೆ ಕಂಡು ಬರುವುದಿಲ್ಲ. ಯಾಕಂದ್ರೆ ನಾವು ಬಿತ್ತಿದ 21ನೇ ದಿವಸದ ನಂತರ ಸುಮಾರು ಬೆಳೆ ಬರುವ ತನಕ ಒಂದು 5-6 ಸತೆ ಸ್ಪ್ರೇ ಮಾಡುವುದರಿಂದ ನಮಗೆ ಯಾವುದೇ ತರಹದ ಕ್ರಿಮಿನಾಶಕದ ಉಪಯೋಗ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಈಗ ಕರುಗಳು ಬರ್ತಾವೆ, ಆಕಳು ಕರುಗಳು, ಎಮ್ಮೆ ಕರುಗಳು, ಏನ್ ಮಾಡ್ತಿರೋಣ, ಮಾರಾಟ ಮಾಡ್ತಾ ಇರ್ತೀರಾ, ಹೇಗೆ ಮಾಡ್ತಾ ಇರ್ತೀರೋಣ? ನಾವು ಒಳ್ಳೆಯ ಜಾತಿಯದ್ ಇದ್ರೆ ಸುಮಾರು ವರ್ಷಕ್ಕೆ 4 ಮಾತ್ರ ಇಟ್ಕೊಳ್ತೇವೆ, ಅದನ್ನೇ ಡೆವಲಪ್ಮೆಂಟ್ ಮಾಡಿ ಅದನ್ನೇ ನಾವು ಇದನ್ನ ಕಟ್ಟಿಸ್ತೇವೆ, ಗರ್ಭ ಧರಿಸ್ತೇವೆ. ಉಳ್ಕಿದೆ ಬೇರೆ ಬೇರೆ ಇದ್ರೆ ಅವನ್ನ ನಾವು 4-6 ತಿಂಗಳಲ್ಲಿ ಮಾರಕ್ ಕೊಡ್ತೇವೆ. ಹುಟ್ಟಿದ ಒಂದು ಗಂಡು ಕರು ಇದ್ರೆ ಹುಟ್ಟಿದ 8th ದಿವಸದಲ್ಲಿ ಅದನ್ನ ನಾವು ಯಾರಾದ್ರೂ ಸಾಕವರಿದ್ರೆ ಅದನ್ನೇ ಹಂಗೆ ಫ್ರೀ ಆಗಿ ಕೊಟ್ಟು ಬಿಡ್ತೇವೆ ಸರ್. ಯಾಕೆ ಅಂದ್ರೆ ಹೈನುಗಾರಿಕೆ ಮಾಡೋರಿಗೆ ಒಂದು ಪ್ರಮುಖವಾದ ಕಿವಿ ಮಾತು ಅಂದ್ರೆ ನಾವು ಗಂಡು ಕರುಗಳನ್ನು ಸಾಕಿದ್ರೆ ನಮಗೆ ಸುಮಾರು ದಿನಕ್ಕೆ ಕನಿಷ್ಠ ಅಂದ್ರೆ 2-3 ಲೀಟರ್ ಹಾಲು ಅದಕ್ಕೆ ಕುಡಿಸ್ಬೇಕಾಗತ್ತೆ. ಗಂಡು ಕರು ಇದ್ರೆ ಅದನ್ನ ಹೊಲಗಳಿಗೆ ಉಪಯೋಗ ಮಾಡುವುದಿಲ್ಲ ಸಾಮಾನ್ಯವಾಗಿ, ಈ ಜರ್ಸಿ HF ಅಥವಾ ರೆಡ್ ಎಂದು. ಹೀಗಾಗಿ ಗಂಡು ಕರುಗಳನ್ನು ಯಾರಿಗಾದ್ರೂ ಸಾಕಕ್ಕೆ ಕೊಟ್ರೆ ಆ ಹಾಲು ಕೂಡ ನಮಗೆ ಉಳಿತಾಯ ಆಗುತ್ತೆ, ನಮ್ಮ ವರಮಾನ ಕೂಡ ಜಾಸ್ತಿ ಆಗುತ್ತೆ ಸರ್. ಸುಮಾರು ಒಂದು 50-60 ರಾಸುಗಳಿದಾವೆ, ಹೇಗೆ ಶೆಡ್ ಅನ್ನ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರಿ, ಹೇಗೆ ಎಷ್ಟು ಖರ್ಚು ಮಾಡಿದ್ರಿ ಅದಕ್ಕೆ, ಅಥವಾ ಇಂಪ್ರೂವ್ಡ್ ಮೆಥಡ್ ಮಾಡ್ಕೊಂಡಿರ ಹೇಗೆ, ಯಾವ ತರ ಇದೆ ಸರ್ ನಿಮ್ಮ ಸಾಕಾಣಿಕೆ? ಒಂದು ಮನೆ ರಾಸು ಸಾಕಾಣಿಕೆ ಮನೆ ಸುಮಾರು ನಮ್ದು 60 ಫೂಟ್ ಅಗಲ 60 ಫೂಟ್ ಉದ್ದ ಇದೆ, ಆಮೇಲೆ ನಮ್ದು ಸುಮಾರು 14 ಫೂಟ್ ಹೈಟ್ ಇದೆ. ಆಮೇಲೆ ನಾವು ಉತ್ತರ ದಕ್ಷಿಣಕ್ಕೆ ಅದನ್ನ ಕಟ್ಟಿರೋದು, ಅದರಲ್ಲಿ ಸುಮಾರು 4.5 ಫೂಟ್ ಗೋಡೆ ಮಾತ್ರ ಇದೆ, ಉಳ್ಕಿದೆಲ್ಲ ಗ್ಯಾಪ್ ಇದೆ, ಅದಕ್ಕೆ ನಾವು ಶೆಡ್ ನೆಟ್ ಹಾಕಿ ಕಟ್ಟಿದ್ದೇವೆ. ನಂತರ ನಾವು ಇನ್ನೊಂದು ಪ್ರಮುಖವಾದ ಅಂಶ ಅಂದ್ರೆ ಇವಾಗ ನೀರು ಕುಡಿಸಲು ವ್ಯವಸ್ಥೆ ನಮ್ದು ಅವಕರ ಮುಂದೆನೆ ಇದೆ, ಅಂದ್ರೆ ಹಸುಗಳು ಎಮ್ಮೆಗಳ ಮುಂದೆನೆ ಇದೆ. ಅದಕ್ಕೆ ಒಂದು ಪಾಟ್ ಮಾಡಿ ಗೋದ್ಲೆಯಲ್ಲೇ ಪೈಪ್ ಲೈನ್ ಮಾಡಿ ಅವು ಯಾವ ಪ್ರಮಾಣದ ನೀರು ಕುಡಿತಾವೆ ಅದು ತನ್ನಿಂದ ತಾನೇ ಪೈಪ್ ಲೈನ್ ಮೂಲಕ ಬರುವ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ನಾವು. ಉದಾಹರಣೆಗೆ ಒಂದು 10 ಹಸು ಇದ್ರೆ ಅದನ್ನ ಬಕೆಟ್ ಇಟ್ಟು ಕುಡಿಸ್ಬೇಕಾದ್ರೆ ಸುಮಾರು ನಮ್ಗೆ 40 ನಿಮಿಷ ಟೈಮ್ ಬೇಕಾಗುತ್ತೆ. ಹೌದೌದೌದು. ಆ ನಂತರ ಒಂದು ಹಸು ಕುಡಿದ ನೀರನ್ನ ಮತ್ತೊಂದು ಹಸು ಕುಡಿಯೋದಿಲ್ಲ. ಹೌದು. ಹೀಗಾಗಿ ಆ ನೀರನ್ನ ಕೂಡ ನಾವು ಚೆಲ್ಬೇಕಾಗುತ್ತೆ, ಅದು ವೇಸ್ಟ್ ಆಗಿ ಹೋಗುತ್ತೆ. ಆದ ಕಾರಣ ನಾವು ಈ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದೇವೆ ಸರ್. ಶೆಡ್ಗೆ ಅದು ಎಷ್ಟು ಖರ್ಚು ಮಾಡಿದ್ರಿ ಪ್ರಕಾಶ್ ಅವರು? ಎಷ್ಟು ಬಂತು ಖರ್ಚು ಕನ್ಸ್ಟ್ರಕ್ಷನ್ ಕಾಸ್ಟ್ ಶೆಡ್ ಮಾಡ್ಲಿಕ್ಕೆ? ನಾವು ಅವಾಗ 30 ವರ್ಷದಿಂದ 1 ಲಕ್ಷ ಬಂದಿತ್ತು ಸರ್. ಆಮೇಲೆ ನಂತರ ಒಂದು 5 ವರ್ಷ ಆದಿಂದ ಮತ್ತೆ ಬೆಳೆಸಿದೀವಿ ನಾವು ಸುಮಾರು ಒಂದು ಅವಾಗನೆ ಒಂದು 4 ಲಕ್ಷ ಹೋಗಿದೆ ಅಷ್ಟೇ ಸರ್. ಮುಖ್ಯವಾಗಿ ರಾಸುಗಳಿಗೆ ಸಮಸ್ಯೆಗಳು ಬರ್ತಾವ, ಆರೋಗ್ಯ ಸಮಸ್ಯೆ, ಚುಚ್ಚುಮದ್ದುಗಳನ್ನು ಕೊಡಿಸೋದಿರಬಹುದು, ಅಥವಾ ಈಗ ಕೃತಕ ಗರ್ಭಧಾರಣೆ ಮಾಡಿಸ್ತಿರ್ತಾರೆ, ತಾವು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ರೆ ಆರೋಗ್ಯ ಕಾಳಜಿ? ಸಾಮಾನ್ಯವಾಗಿ ನಾವು ಇವಾಗ ಏನ್ ಆಯುರ್ವೇದಿಕ್ ಪದ್ಧತಿಯೊಳಗೆ ನಾವೆಲ್ಲ ಅವಕ್ಕೆ ಫೀಡಿಂಗ್ ಮಾಡ್ತಾ ಇದ್ದೇವೆ. ಆಲ್ಮೋಸ್ಟ್ ಆಲ್ ನಮ್ಮಲ್ಲಿ ಜ್ವರ ಬರುದು ಅಥವಾ ಕೆಚ್ಚಲು ಬಾವು ಅಥವಾ ಹೊಟ್ಟೆ ಉಬ್ಬರ ಇವ್ದ ಯಾವುದೇ ಸಮಸ್ಯೆಗಳು ನಮಗೆ ಬರುವುದಿಲ್ಲ, ಅಂದ್ರೆ ಬಹಳ ಕಡಿಮೆ ಬರುತ್ತೆ ಸರ್. ಆ ನಂತರ ನಮಗೆ ಬಂದರೂ ಕೂಡ ಹೆಚ್ಚು ಕಡಿಮೆ ನಾನೇ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೇನೆ. ಸುಮಾರು ನೀವೇ ಡಾಕ್ಟರ್ ಆಗಿಬಿಟ್ರೆ ಅನುಭವ ಬಂದ್ಬಿಟ್ಟಿದೆ ನಿಮ್ಗೆ ಆತರ? ಹೌದು ಸರ್. ಇದಲ್ಲದೆ ನಾವೊಂದು ವಿಚಾರವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ವೆಟರ್ನರಿ ಡಿಪಾರ್ಟ್ಮೆಂಟ್ ಅದು ಬೆಂಗಳೂರಿನಲ್ಲಿ ಕಾಲ್ ಸೆಂಟರ್ ಇದೆ. ಆ ಕಾಲ್ ಸೆಂಟರ್ನವರು ಕೂಡ ರೈತರ ಸಮಸ್ಯೆಗಳ ಕಾಲ್ನ ನನಗೆ ಡೈವರ್ಟ್ ಮಾಡಿ ಕೊಡ್ತಾರೆ, ನಾನು ಅವರ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡ್ತೇನೆ ಸರ್. ಆತರ ಒಂದು ಅನುಭವ ಆಗಿದೆ ತಮಗೆ, 30 ವರ್ಷದ ಅನುಭವ ನಿಮಗೆ ಹೈನುಗಾರಿಕೆಯಲ್ಲಿ. ಹೌದು ಸರ್. ಇದಲ್ಲದೆ ನಾನು ಧಾರವಾಡ ರೂಟ್ ಸೆಟ್ ಟ್ರೈನಿಂಗ್ ಸೆಂಟರ್ ನಲ್ಲಿ ನಾನು ಟ್ರೈನಿಂಗ್ ತಗೊಂಡಿದ್ದೆ SSLC ಇರ್ಬೇಕಾದ್ರೆ. ನಾನು ಸುಮಾರು ಇವಾಗ ಅಲ್ಲಿ 15 ವರ್ಷದಿಂದ ಅವ್ರು ಯಾವಾಗ ಕರೀತಾರೆ ಹೈನುಗಾರಿಕೆ ಟ್ರೈನಿಂಗ್ ಇದ್ದಾಗ ಆವಾಗ ನಾನು ಕೂಡ ಹೋಗಿ ರೈತರಿಗೆ ನಾನು ಸುಮಾರು 1 ತಾಸು ಅಥವಾ 2 ತಾಸು ಹೈನುಗಾರಿಕೆ ಬಗ್ಗೆ ನಾನು ಅವರಿಗೆ ಪಾಠವನ್ನು ಹೇಳಿಕೊಡ್ತಾ ಇದ್ದೇನೆ. ಮತ್ತು ರಾಯಾಪುರದ ಧರ್ಮಸ್ಥಳದವ್ರದ ಅದರದ್ದು ಕೇಂದ್ರ ಇದೆ, ಅಂದ್ರೆ ತರಬೇತಿ ಕೇಂದ್ರ, ಅಲ್ಲಿ ಕೂಡ ನನಗೆ ರಿಸೋರ್ಸ್ ಪರ್ಸನ್ ಆಗಿ ಅದನ್ನ ಆಯ್ಕೆ ಮಾಡಿ ಅಲ್ಲಿ ಕೂಡ ನಾನು ಪಾಠ ಹೇಳಲು ಹೋಗುತ್ತೇನೆ ಸರ್. ಸಂಪನ್ಮೂಲ ವ್ಯಕ್ತಿಗಳು, ಮುಖ್ಯವಾಗಿ ಹೈನುಗಾರಿಕೆ ಸಂಪನ್ಮೂಲ ವ್ಯಕ್ತಿಗಳು ತಾವು? ಹೌದ್ ಸರ್, ಹೌದ್ ಸರ್. ಕೃಷಿ ಇಲಾಖೆಯವರು ಕೂಡ ನನ್ನನ್ನು, ಬಹಳಷ್ಟು ಜನ ರೈತರು ಸೇರಿದ್ದಾಗ ನನ್ನ ಹೈನುಗಾರಿಕೆ ಅನುಭವವನ್ನು ಹಂಚಿಕೊಳ್ಳಲು ತಮ್ಮ ಬಹಳಷ್ಟು ಕಾರ್ಯಕ್ರಮಗಳಿಗೆ ನನಗೆ ಆಹ್ವಾನಿಸ್ತಾರೆ. ಇದಲ್ಲದೆ ನನಗೆ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಸರ್ಕಾರದಿಂದ. ಇದಲ್ಲದೆ ನನಗೆ ನನಗೆ ಉತ್ಸಾಹದಿಂದ ಹೇಳಬೇಕಂದ್ರೆ 2018 ಸುಮಾರು 29 ರಾಜ್ಯಗಳ ಪ್ರಗತಿಪರ ರೈತರ ಸಮ್ಮೇಳನ ಇತ್ತು ಸರ್, ICMRU ದೆಹಲಿ. ಅಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ನನ್ನನ್ನು ಆಯ್ಕೆ ಮಾಡಿದ್ದರು. ಅಲ್ಲಿ ಕೂಡ ನಾನು ನನ್ನನ್ನು ಬೈ ಪ್ಲೇನ್ ಕಳಿಸಿಕೊಟ್ರು. ಬೈ ಪ್ಲೇನ್, ಒಬ್ಬ ಸಾಮಾನ್ಯ ರೈತನಿಗೆ ಪ್ಲೇನ್ ನಲ್ಲಿ ಹೋಗೋಕೆ ಬರೋಕೆ ಆಗೋದಿಲ್ಲ, ಅಂತಹ ಅವಕಾಶವನ್ನು ಕೂಡ ನನಗೆ ಕೊಟ್ಟಿದ್ದಾರೆ ಸರ್. ನೋಡ್ರಿ, ತಾವು ಇಷ್ಟೆಲ್ಲ ಒಂದು ಸಾಧನೆಯನ್ನ ಮಾಡಿದ್ರೆ, ಬಿಕಾಂ ಗ್ರಾಜ್ಯುಯೇಟ್ ಆದ್ರೂ ಕೃಷಿ ಒಳಗ ಒಂದು ಆಸಕ್ತಿಯನ್ನ ಪಡ್ಕೊಂಡ್ಬಿಟ್ಟು ಅದರಲ್ಲಿ ವಿಶೇಷವಾಗಿ ಹೈನುಗಾರಿಕೆಯಲ್ಲಿ, ಎಲ್ಲಿ ತಾವು ಸಣ್ಣವರಿದ್ದಾಗ ಗಿರ್ನಿ ಹೋದಾಗ ಅಲ್ಲಿ ಡೈರಿಯನ್ನು ನೋಡ್ಕೊಂಡ್ಬಿಟ್ಟು ಅದರಿಂದ ಪ್ರಭಾವಿತರಾಗಿ ಸ್ವಂತ ಒಂದು ಡೈರಿ ಫಾರ್ಮ್ ಅನ್ನ ಮಾಡಿಗ ಒಳ್ಳೆ ರೀತಿಯಿಂದ ಒಂದು ಹೈನುಗಾರಿಕೆಯನ್ನ ಮಾಡ್ತಾ ಇದ್ದೀರಿ ಪ್ರಕಾಶ್ ಅವರೇ. ತಾವು ಸುಮಾರು 50 ಆಕಳುಗಳು, 10 ಎಮ್ಮೆ ಕರುಗಳಿದ್ದಾವೆ, ಇಷ್ಟೆಲ್ಲ ನಿರ್ವಹಣೆಯನ್ನ ಮಾಡ್ತಾ ಇದ್ದೀರಿ. ಒಟ್ಟಾರೆ ತಮ್ಮ ಖರ್ಚು ವೆಚ್ಚಗಳು ಒಂದರಸಲ್ಲಿ ಏನಾದ್ರೂ ಲೆಕ್ಕ ಹಾಕಿಟ್ಟಿದ್ರಾ? ಎಷ್ಟು ಬರುತ್ತೆ ಆದಾಯ, ಎಷ್ಟು ಖರ್ಚಾಗತ್ತೆ, ಯಾವ ರೀತಿ ಲಾಭ ಇದೆ ಅಂತಕ್ಕಂತ ವಿಚಾರ? ಇವಾಗ ನೋಡಿ ಸರ್, ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೇನೆ ಹೈನುಗಾರಿಕೆ ಮಾಡೋರಿಗೆ. ಸುಮಾರು ಹೊಸ ರಾಸುಗಳನ್ನು ತೆಗೆದುಕೊಳ್ಳಬೇಕಾದಾಗ 2ನೇ ಕರು ಅಥವಾ 3ನೇ ಕರುದ್ದೇ ನಾವು ಮಾರ್ಕೆಟ್ ನಿಂದ ತರಬೇಕು. ಅದು ಹಸುಗಳು ಹೇಗಿರ್ಬೇಕಂದ್ರೆ 1 ದಿನಕ್ಕೆ 15 ಲೀಟರ್ ಮೇಲ್ಗಡೆನೆ ಹಾಲು ಕೊಡಬೇಕು ಅಂದ್ರೆ ನಮಗೆ ಲಾಭ ಆಗುತ್ತದೆ. ಯಾಕಂದ್ರೆ ಇವಾಗ KMF ನವರು ಕೂಡ ರೇಟ್ ಕಡಿಮೆ ಇರುವುದರಿಂದ, ಆಮೇಲೆ ದಾಣಿ ಮಿಶ್ರಣದ ರೇಟ್ ಜಾಸ್ತಿ ಇರುವುದರಿಂದ ನಾವು ಬರೀ 5-5 ಲೀಟರ್ ಕಟ್ಟುವ ಹಸುಗಳು ಇದ್ರೆ ನಮಗೆ ಲಾಭದಾಯಕ ಅನಿಸುವುದಿಲ್ಲ. ಅದಕ್ಕೋಸ್ಕರ 15 ಲೀಟರ್ ಮೇಲ್ಗಡೆ ಇರುವ ಹಸುಗಳನ್ನೇ ಕಟ್ಟಿದ್ರೆ ಒಳ್ಳೇದಾಗುತ್ತದೆ. ಆಮೇಲೆ ನಾನು ಸುಮಾರು ಇದರಿಂದ ನಮ್ದು ಎಲ್ಲ ಪೇಪರ್ನಲ್ಲಿ ಟಿವಿಯಲ್ಲಿ ಬಂದ ನಂತರ ನನಗೆ ಸುಮಾರು 25,000 ಜನ ರೈತರು ಅಥವಾ ಹೈನುಗಾರರು ಫೋನ್ ಮಾಡಿದ್ದಾರೆ, ನನಗೆ ಸಲಹೆ ಸೂಚನೆಗಳನ್ನು ಕೇಳ್ತಾರೆ. ಇವಾಗ ಕೂಡ ನನಗೆ ಯಾರು ಬೇಕಾದ್ರೂ ಕೇಳಿದ್ರೆ ನಾನು ಅದಕ್ಕೆ ಉತ್ತರ ಕೊಡಲು ನಾನು ರೆಡಿ ಇದ್ದೇನೆ ಸರ್. ಒಂದ್ ದಿವಸಕ್ಕೆ ತಮ್ದು ಖರ್ಚು ವೆಚ್ಚಗಳು ಹೇಳ್ತೀರಾ? ಇಷ್ಟು ಎಲ್ಲ ಆಕಳಗಳಿದಾವೆ, ಖರ್ಚು ವೆಚ್ಚಗಳು ಒಂದ್ ದಿವಸಕ್ಕೆ ಲಾಭ ಎಷ್ಟು ಬರುತ್ತೆ? ಯಾಕಂದ್ರೆ ನಿರುದ್ಯೋಗ ಸಮಸ್ಯೆ ಬಹಳಷ್ಟು ಇದೆ. ನಮ್ಮಂತ ಕಲ್ತಂತ ಹಲವಾರು ಜನ ಯುವಕರು ಈ ಹೈನುಗಾರಿಕೆಗೆ ಬಂದ್ರೆ ಪ್ರತಿನಿತ್ಯ ಒಂದ್ 10 ಆಕಳ ಕಟ್ಕೊಂಡ್ರೆ ಎಷ್ಟೆಷ್ಟು ಅವರು ಒಂದು ಲಾಭವನ್ನ ಗಳಿಸಬಹುದು ಅಂತಕ್ಕಂತ ವಿಚಾರ. ಇವಾಗ ನಾನು ಏನ್ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ, ಇವಾಗ ಸುಮಾರು ನಾನು ಎಲ್ಲಾ ಖರ್ಚು ವೆಚ್ಚಗಳನ್ನ ತೆಗೆದು ಸುಮಾರು ಒಂದು ತಿಂಗಳಿಗೆ ಕನಿಷ್ಠದಿಂದ ಗರಿಷ್ಠ 50,000 ರೂಪಾಯಿದವರೆಗೆ ಉಳಿಸ್ತಾ ಇದ್ದೇನೆ ನಾನು. ಆಮೇಲೆ ಇವಾಗ ರೈತ ಬಾಂಧವರು ಕೂಡ ಬರೀ KMF ಅಥವಾ ಗೌಳಿಗರ ಮೇಲೆ ಅವಲಂಬಿತರಾಗದೆ ನಮ್ಮ ಸಮೀಪದ ಹಾಲು ತಗೊಳ್ಳೋರು ಯಾರಿರ್ತಾರೆ ಅವರಿಗೆ ಒಳ್ಳೆಯ ಗುಣಮಟ್ಟದ ಹಾಲು ಕೊಟ್ಟು ಪ್ರತಿ ಲೀಟರ್ಗೆ 40 ರೂಪಾಯಿಗೆ ಲೀಟರ್ ಕೊಟ್ರೆ ಅವ್ರಿಗೂ ಕೂಡ ಒಳ್ಳೇದಾಗುತ್ತದೆ. ಅಂದ್ರೆ ನಾವು ಒಂದ್ ಸ್ವಲ್ಪ ಕಷ್ಟ ಪಡಬೇಕಾಗತ್ತೆ. ಕಷ್ಟಪಟ್ರೆ ನಮ್ಗೆ ಸುಖ ಸಿಗುತ್ತೆ. ಸಾಮಾನ್ಯವಾಗಿ ಎಲ್ರು ಏನ್ ಮಾಡ್ತಾರೆ, KMF ಹೋಗ್ತಾರೆ, ಇಲ್ಲಾಂದ್ರೆ ಗೌಳಿಗರಿಗೆ ಹಾಲು ಕೊಟ್ಟು ಬಿಡ್ತಾರೆ. ಬಟ್ ನಾವು ಸ್ವಲ್ಪ ಪರಿಶ್ರಮ ಪಡಬೇಕಂದ್ರೆ, ಒಳ್ಳೆಯ ಲಾಭ ತಗೊಳ್ಬೇಕಂದ್ರೆ ನಾವು ಒಂದ್ ಸ್ವಲ್ಪ ಪ್ರಯತ್ನ ಮಾಡ್ಬೇಕು. ನಾನು ಇವಾಗ್ಲೂ ಕೂಡ ಇಷ್ಟೆಲ್ಲ ನಾನು ಸಾಧನೆ ಮಾಡಿದ್ರು ಕೂಡ ನಾನು ದಿವಸ ಬೆಳಗ್ಗೆ 4:30 ಗಂಟೆಗೆ ಎದ್ದು ನಾನು ಸುಮಾರು ಒಂದು 40-50 ಮನೆಗಳಿಗೆ ಮೋಟರ್ ಬೈಕ್ ಮೇಲೆ ಸುಮಾರು 80 ಲೀಟರ್ ಹಾಲು ಕೊಡ್ತಾ ಇದ್ದೇನೆ ಸರ್. ನೀವೇ ಸ್ವಂತ ಅಡ್ಡಾಡಿ ಹಾಲು ಮಾರ್ತಾ ಇದ್ದೀರಿ? ಹೌದ್ ಸರ್. ಇದಲ್ದೆ ನಾವು ಹೋಟೆಲ್ಗೆ ಸ್ವೀಟ್ ಮಾರ್ಟ್ಗೆ ಎಲ್ಲಾ ಕೊಡ್ತಾ ಇದ್ದೇವೆ. ಇದಲ್ದೆ ನಂದು ಹಾಲು 400 ಲೀಟರ್ ಸಾಲೋದಿಲ್ಲ. ಸುಮಾರು ಹೊರಗಡೆ ಈ ರೈತ ಬಾಂಧವರಿಂದ ನಾನು 200 ಲೀಟರ್ ಹಾಲು ತಗೊಳ್ತಾ ಇದ್ದೇನೆ ಡೈಲಿ. ನಿಮ್ಮ ಒಂದು ಹೈನುಗಾರಿಕೆಯನ್ನ ಮುಂದುವರ್ಸಿಕೊಂಡು ಹೋಗ್ಲಿಕ್ಕೆ, ಇದನ್ನ ಒಳ್ಳೆ ರೀತಿಯಿಂದ ಬೆಳೆಸಲಿಕ್ಕೆ ಮನೆಯಲ್ಲಿ ನಿಮ್ಮ ಮಕ್ಕಳು ಇರಬಹುದು, ಇದಕ್ಕೆ ಯಾರ್ಯಾರು ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ? ಮುಖ್ಯವಾಗಿ ನನ್ನ ಡೈರಿಗೆ ನಾನು ಶಾಂಭವಿ ಅಂತ ಹೆಸರಿಟ್ಟಿದ್ದೇನೆ. ಶಾಂಭವಿ ಅಂದ್ರೆ ದೇವಿ ಹೆಸರು, ಶ್ಯಾಮ್ ಅಂದ್ರೆ ಶಾಂತವ್ವ ನಮ್ ತಾಯಿ ಹೆಸರು, ಬ ಅಂದ್ರೆ ಬಸವಂತಪ್ಪ ನಮ್ ತಂದೆಯವರ ಹೆಸರು, ವಿ ಅಂದ್ರೆ ವಿಜಾಪುರ್ ನಮ್ಮನೆಯ ಅಡ್ರೆಸ್. ನಮ್ಮ ತಾಯಿ ತಂದೆಗಳಿಗೂ ಕೂಡ ನಾನು ಗೌರವ ಕೊಡ್ತೇನೆ. ಅವ್ರನ್ನ ಈ ಸಂದರ್ಭದಲ್ಲಿ ನಾನು ನೆನೆಸಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ನಮ್ಮ ತಂದೆಯವರು ಕೂಡ ಇಡೀ ಭಾರತಕ್ಕೆ ಉಪಾಧ್ಯಕ್ಷರಿದ್ರು ಟೀಚರ್ಸ್ ಅಸೋಸಿಯೇಷನ್ಗೆ. ಅವರು ಸುಮಾರು ಒಂದು ಹೊರಗಿನ 25 ದೇಶಗಳಿಗೆ ಹೋಗಿ ಬಂದಿದ್ದಾರೆ ಶಿಕ್ಷಣ ಸಲುವಾಗಿ. ಸುಮಾರು 175 ದೇಶದವರು ಕೂಡ ಕಾನ್ಫರೆನ್ಸ್ ಸುಮಾರು 6 ಸರ್ತೆ ಅಟೆಂಡ್ ಆಗಿದ್ದಾರೆ. ಹೈನುಗಾರಿಕೆಯನ್ನು ನಡೆಸಿಕೊಂಡು ಹೋಗ್ಲಿಕ್ಕೆ ನಿಮ್ ಮಕ್ಕಳು ಎಲ್ಲ ತರಬೇತಿಯನ್ನು ಕೊಡ್ತಾ ಇದ್ದಾರೆ, ಅವರಿಗೆ ಅವರು ನಿಮ್ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಹೇಗೆ? ಇಲ್ಲ ಸರ್, ಇವಾಗ ನನ್ನ ಮಗಳೊಬ್ಬಕಿ PUC 2 ಇದ್ದಾಳೆ. ಅವಳು ಹೋದ ವರ್ಷ 600-599 ಮಾರ್ಕ್ಸ್ ತಗೊಂಡಿದ್ದಾಳೆ. ಅವಳಿಗೆ MBBS ಟ್ರೈ ಮಾಡ್ತಾ ಇದ್ದೇವೆ. ನನ್ನ ಮಗ ಕೂಡ ಇವಾಗ ಈ ಸರ್ತ 10th ಇದ್ದಾನೆ. ಆಮೇಲೆ ಇದರಲ್ಲಿ ನಮ್ಮ ಮನೆಯವರು ನನ್ನ ಹೆಂಡತಿ ಬಹಳಷ್ಟು ಈ ಕಾರ್ಯದಲ್ಲಿ ನನಗೆ ಕೈಗೂಡಿಸ್ತಾರೆ. ಅಂದ್ರೆ ನಿಮ್ಮ ನಂತರ ಇದನ್ನ ಮುಂದುವರ್ಸಿಕೊಂಡು ಹೋಗ್ಲಿಕ್ಕೆ ನಿಮ್ ಮಕ್ಕಳಿಗೆ ಕೊಟ್ರೆ ಚೆನ್ನಾಗಿರ್ತಿತ್ತು, ತರಬೇತಿಯನ್ನ ಅವ್ರು ಬೆಳೆಸಿಕೊಂಡು ಉಳಿಸಿಕೊಂಡು ಹೋಗ್ಲಿಕ್ಕೆ ಇದನ್ನೆಲ್ಲ. ಅಂದ್ರೆ ಸರ್, ಇವಾಗ ಈ ತರಹದ ಹಾಲಿನ ರೇಟ್ ಇದ್ರೆ ಹೈನುಗಾರರಿಗೆ ಲಾಭ ಜಾಸ್ತಿ ಆಗೋದಿಲ್ಲ. ಅದಕ್ಕೆ ನಾನು ಸರ್ಕಾರದವರಲ್ಲಿ ಏನು ವಿನಂತಿ ಮಾಡ್ಕೊಳ್ತೇನೆ ಅಂದ್ರೆ, ನಮ್ಮ ದಾಣಿ ಮಿಶ್ರಣ ಅದು ಏನ್ ರೇಟ್ ಇದೆಯೋ ಅದರ ತಕ್ಕ ಹಾಗೆ ನಮಗೆ ಹಾಲಿನ ಬೆಲೆಯನ್ನು ಕೊಡಿ ಅಂತ ನಾನು ಅವರಿಗೆ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಪ್ರಕಾಶ್ ಅವರೇ, ನೀವಿಷ್ಟೆಲ್ಲ ಹೈನುಗಾರಿಕೆಯಲ್ಲಿ ಸಾಕಷ್ಟು ಒಂದು ಸಾಧನೆಯನ್ನ ಮಾಡಿದಿರಿ. ತಾವು ಸಂಪನ್ಮೂಲ ವ್ಯಕ್ತಿಗಳಾಗಿ ಹೈನುಗಾರಿಕೆ ಬಗ್ಗೆ ಹಲವಾರು ಜನ ರೈತರಿಗೆ ಮಾಹಿತಿಯನ್ನ ನೀಡ್ತಾ ಇದ್ದೀರಿ. ನಮ್ಮ ರೈತರಿಗೆ ಏನಾದ್ರೂ ಹೈನುಗಾರಿಕೆಯನ್ನ ಮಾಡುವಂತವ್ರು, ನಿಮ್ಮ ಅನುಭವವನ್ನ ಕೇಳುವಂತ ರೈತರು ಇರ್ತಾರೆ ಈ ಜಿಲ್ಲೆಯಲ್ಲಿ, ರಾಯಚೂರು ಜಿಲ್ಲೆಯಲ್ಲಿ, ಅವರಿಗೆ ನಿಮ್ಮ ಫೋನ್ ಸಂಖ್ಯೆಯನ್ನು ಹೇಳಿ ಒಂದು. ನೋಡಿ ಸರ್, ನನ್ನ ಹೆಸರು ಪ್ರಕಾಶ್ ಬಸವಂತಪ್ಪ ವಿಜಾಪುರ್, ಸಾಕಿನ್ ಕುಸುಗಲ್ ಹುಬ್ಳಿ ಹತ್ರ. ನನ್ನ ಮೊಬೈಲ್ ನಂಬರ್ 9538146978. ಇನ್ನೊಂದು ಸಾರಿ ಹೇಳ್ತೇನೆ, 9538146978. ಒಳ್ಳೇದು ಪ್ರಕಾಶ್ ಅವರೇ, ಸಾಕಷ್ಟು ತಮ್ಮಲ್ಲಿ ವಿಚಾರಗಳಿದಾವೆ, ಇನ್ನೂ ಸಾಕಷ್ಟು ವಿಚಾರವನ್ನ ತಿಳಿಸಬೇಕಾಗಿತ್ತು ನಮ್ಮ ರೈತರಿಗೆ. ಆದರೆ ವೇಳೆಯ ಅಭಾವದಿಂದ ನಿಮ್ಮ ಒಂದು ವಿಚಾರ ವಿನಿಮಯವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇದುವರೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ರೈತರೊಂದಿಗೆ ನಿಮ್ಮ ಹೈನುಗಾರಿಕೆ ವಿಚಾರವನ್ನ ಹಂಚಿಕೊಂಡದಕ್ಕೆ ಎಲ್ಲ ರೈತರ ಪರವಾಗಿ ನಿಮಗೆ

ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯವಕಾಶ ಕಡಿಮೆ ಇದ್ದು ಆದಷ್ಟು ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಬೇಕು. ಕಾಯಿ ಕೊರೆಯುವ ಕೀಟದ ಹತೋಟಿಗಾಗಿ 1 ಗ್ರಾಂ ಥಯೋಡಿಕ್ ಕಾರ್ಬ್ 75 WP ಅಥವಾ 0.3 ಗ್ರಾಂ ಇಮಾಮೆಕಿನ್ ಬೆಂಜೋಯೇಟ್ 5 SC ಅಥವಾ 1 ಮಿಲಿಲೀಟರ್ ಕ್ಲೋರೋಪೆನಪೈರ್ 10 SC ಅಥವಾ 0.75 ಮಿಲಿಲೀಟರ್ ನೌಲೂರಾನ್